ಆಕಾಶವಾಣಿ ಮಡಿಕೇರಿ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿರೇಹಳ್ಳಿ ಟಾಲ್ ಅಡಿಕೆ ತಳಿಯ ಬಗ್ಗೆ ಕೆಎನ್ ಜಗದೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತಿದೆ. ಕೆಳಗಿರೆ, ಕೊಡಗು ಜಿಲ್ಲೆಯಲ್ಲಿ ಅಡಿಕೆಯನ್ನ ಬಹಳಷ್ಟು ಜನ ಬೆಳೀತಿದ್ದಾರೆ. ಹಳೆಯ ತೋಟಗಳಿದ್ದಾವೆ, ಕಾಫಿಯನ್ನ ಅಡಿಕೆ ಜೊತೆಗೆ ಬೆಳೆದಿರೋರಿದ್ದಾರೆ. ಮಲೆನಾಡಿನ ಈ ಪರಿಸರಕ್ಕೆ ಅಡಿಕೆ ಹೊಂದ್ಕೊಳ್ಳುತ್ತೆ, ಸೂಕ್ತವಾದ ಕೆಲಸಗಳನ್ನು ಮಾಡಿಕೊಂಡ್ರೆ ಒಳ್ಳೆಯ ಇಳುವರಿ. 10-20 ವರ್ಷಕ್ಕೆ 30-40 ವರ್ಷಗಳಿಂದ ಅಥವಾ ಅದಕ್ಕಿಂತ ಹಿಂದಿನಿಂದನೂ ಅಡಿಕೆಯನ್ನ ಕೊಡಗಿನಲ್ಲಿ ಬೆಳೆಯಲಾಗ್ತಾ ಇದೆ. ಇತ್ತೀಚೆಗೆ ಅಡಿಕೆಗೆ ಬೆಲೆ ಬಂದಿರೋದ್ರಿಂದ ಅನೇಕರು ಅದರ ಹತ್ತಿರ ಹೋಗ್ತಿದ್ದಾರೆ. ಅಡಿಕೆ ಕೃಷಿ ಕುರಿತಂತೆ ಒಲವನ್ನ ಹೆಚ್ಚು ತೋರಿಸ್ತಿದ್ದಾರೆ ರೈತರು. ಅಡಿಕೆಯಲ್ಲಿ 10 ತಳಿಗಳಿದ್ದಾವೆ. ಸ್ಥಳೀಯ ತಳಿಗಳನ್ನು ರೈತರು ಕೈಬಿಟ್ಟಿಲ್ಲ, ಸುಧಾರಿತ ತಳಿಗಳನ್ನು ಹಾಕೋರಿದ್ದಾರೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ತಳಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಇವತ್ತು ತುಮಕೂರು ಜಿಲ್ಲೆ ಎರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಕೆಎನ್ ಜಗದೀಶ್ ಅವರು ಅಲ್ಲಿ ಅಡಿಕೆಗೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸಿರುವ ತಳಿಗಳು ಹಾಗೆ ವಿಶೇಷ ಗುಣದ ತಳಿಗಳ ಕುರಿತಂತೆ ಮಾತನಾಡುತ್ತಿದ್ದಾರೆ. ಜಗದೀಶ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ, ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಯಾವಾಗ ಸ್ಥಾಪನೆ ಆಯಿತು, ಅದರಲ್ಲೂ ವಿಶೇಷವಾಗಿ ಇವತ್ತು ಅಡಿಕೆಗೆ ಸಂಬಂಧಿಸಿದಂತೆ ಅಲ್ಲಿ ನಡೆದಿರುವ ಕೆಲಸಗಳನ್ನು ಉಲ್ಲೇಖ ಮಾಡಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ 1967 ಪ್ರಾರಂಭ ಆಯಿತು. ಅದರ ಅಡಿಯಲ್ಲಿ ಬರುವಂತಹ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಒಂದು ಗೋಣಿಕೊಪ್ಪದಲ್ಲಿದೆ, ಮತ್ತೊಂದು ಹಿರೇಹಳ್ಳಿಯಲ್ಲಿ. ಗೋಣಿಕೊಪ್ಪ ಅಲ್ಲಿ ಇರುವಂತದ್ದು 1976 ಪ್ರಾರಂಭ ಆಗಿರೋದು. ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ 2009 ಪ್ರಾರಂಭ ಆಗಿರುವಂತದ್ದು. ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯ ಒಂದು ವಿಶೇಷತೆ ಏನಂತಂದ್ರೆ, ಸಿಪಿಸಿಆರ್ಐ ಕಾಸರಗೋಡ್ ಇವರು 2004 ಈ ಒಂದು ಜಮೀನನ್ನ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಹಸ್ತಾಂತರ ಮಾಡಿದ್ರು. ತದನಂತರ ಆ ಒಂದು ಪ್ರಯೋಜನಗಳೆಲ್ಲ ಮುಂದುವರೆದು ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭ ಆದ್ಮೇಲೆ ನಾವು ಅಡಕೆ ಪ್ರಮುಖವಾಗಿ ನರ್ಸರಿ ಮಾಡಿ ರೈತರಿಗೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಫಾರಂ ನಲ್ಲಿ ಯಾವ್ಯಾವ ತಳಿಗಳ ತಾಯಿ ಅಡಿಕೆ ಮರಗಳಿದಾವೆ? 1968 ಕೂಡ ವಿಶೇಷವಾಗಿ ಸುಮಾರು ತಳಿಗಳೆಲ್ಲ ಹಾಕಿದ್ದಾರೆ. ಆಗಿನ ದಿನದ ವಿಜ್ಞಾನಿಗಳು ಇಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ್, ಸ್ವರ್ಣಮಂಗಳ, ಹಾಗೆ ವಿಠಲ ಅಂತ ಏನು ಇದೆ ತಳಿ ಸಿಪಿಸಿಆರ್ಐ ಕಾಸರಗೋಡು, ಹಿರೇಹಳ್ಳಿ ಕುಬ್ಜ, ಈ ಒಂದು ತಳಿ ಕೂಡ ನಮ್ಮ ಒಂದು ಕೇಂದ್ರದಿಂದ ಹೊರಹೊಮ್ಮಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಿರೇಹಳ್ಳಿ ಗಿಡ್ಡ ಬಂದು ನಮ್ಮ ವಿಠಲ ಸಂಸ್ಥೆಯಿಂದ ಹಿರೇಹಳ್ಳಿ ಡ್ವಾರ್ಫ್ ಇಂಟು ಸುಮಂಗಳ ಇದನ್ನ ಕ್ರಾಸ್ ಮಾಡಿ 2006 ಈ ತಳಿನ ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿ VTLAB2 ಇದು ಹಿರೇಹಳ್ಳಿ ಕುಬ್ಜ ಮತ್ತು ಮೋಹಿತ್ ನಗರ್ ಇವೆರಡರ ಕ್ರಾಸಿಂಗ್ ಮಾಡಿ ಈ ಒಂದು ತಳಿನ ಬಿಡುಗಡೆ ಮಾಡಿರ್ತಾರೆ. ಇನ್ನೊಂದು ವಿಶೇಷ ಏನಂತಂದ್ರೆ, ತುಮಕೂರು ಜಿಲ್ಲೆ, ಮೈಸೂರು ಮತ್ತು ಚಾಮರಾಜನಗರ, ಕೋಲಾರ, ದೊಡ್ಡಬಳ್ಳಾಪುರ ಈ ಎಲ್ಲಾ ಭಾಗದಲ್ಲೂ ಕೂಡ ಸಾಕಷ್ಟು ರೈತ ಬಾಂಧವರು ಅಡಿಕೆಯನ್ನು ಬೆಳೀತಿದ್ದಾರೆ. ವಿಶೇಷವಾಗಿ ಲೋಕಲ್ ತಳಿ, ನಾವು ಅದನ್ನ ಹಿರೇಹಳ್ಳಿ ಟಾಲ್ ಅಂತ ಹೇಳ್ತೀವಿ. ಅದರ ಒಂದು ಬೆಳವಣಿಗೆ ನಮ್ಮ ಒಂದು ಕೇಂದ್ರದಿಂದ ಆಗಿರುವಂತದ್ದು. ಭಾರತೀಯ ಅಂಕಣ ತಗೊಳ್ಳೋದಾದ್ರೆ 400,000 hectare ಗಿಂತ ಜಾಸ್ತಿ ಅಡಿಕೆ ಬೆಳೆಯನ್ನ ಬೆಳೀತಿದ್ದಾರೆ. ಜೊತೆಗೆ 700,000 tons ಅಷ್ಟು ಗೋಟ್ಗಳು ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಅಡಿಕೆಗೆ ಬಹುಮುಖ್ಯವಾದ ಮೌಲ್ಯ ಕೂಡ ಇದೆ. ಕಾರಣ ಇಷ್ಟೇ, ವಿಧ ವಿಧವಾದ ಬೆಳೆನ ನಾವು ಭಾರತದಲ್ಲಿ ಬೆಳಿಬಹುದು. ನಮ್ಗೆ ಕೇವಲ 4 degreeಯಿಂದ ಹಿಡಿದು 40 degree ತಾಪಮಾನದವರೆಗೂ ಈ ಒಂದು ಬೆಳೆನ ಬೆಳಿಬಹುದು. ಅದರಲ್ಲಿ 16 degreeಯಿಂದ 35 degreeಯಲ್ಲಿ ಬೆಳೆಯುವಂತಹ ಒಂದು ಬೆಳೆಗಳು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಈ ಒಂದು ಅಂಶನ ಇಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಿರೇಹಳ್ಳಿ ಟಾಲ್ ಅನ್ನೋ ಅಂಥದ್ದು ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು, ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ತುಂಬಾ ಚೆನ್ನಾಗಿ ಬೆಳಿಬಹುದು. ಅದೇ ರೀತಿ ಅದಕ್ಕೆ ಸೂಕ್ತವಾದ ಮಣ್ಣು ಕೂಡ ಇಲ್ಲಿ ಯೋಗ್ಯವಾಗಿರುತ್ತದೆ. ಹಾಗೆ ಈ ತಳಿಗಳಲ್ಲಿ ಹೈ ಹೀಲ್ಡಿಂಗ್ ವೆರೈಟೀಸ್ ಅಂತ ಹೇಳ್ತೀವಿ, ಅರ್ಲಿ ಬೇರಿಂಗ್ ವೆರೈಟೀಸ್ ಅಂತ ಹೇಳ್ತೀವಿ, ಮತ್ತು ಟೆಂಡರ್ ನೆಟ್ಸ್. ಸೊ ಈ ತರ ವಿಂಗಡಣೆ ಮಾಡಿದಾಗ ಹೈ ಹೀಲ್ಡಿಂಗ್ ವೆರೈಟೀಸ್ ಬಂದು ನಮ್ಮ CPCRI ವೆರೈಟಿ ಕ್ಯಾಲಿಕೆಟ್ 17, ಸಿರ್ಸಿ ಅರಾಕಾ ಸೆಲೆಕ್ಷನ್ SAS 1, ಅರ್ಲಿ ಬೇರಿಂಗ್ ವೆರೈಟಿ ಅಂತ ಹೇಳ್ತೀವಿ ಮಂಗಳ, ಆಮೇಲೆ ಈ ಟೆಂಡರ್ ನೆಟ್. ಸೊ ತೀರ್ಥಹಳ್ಳಿ ಆಮೇಲೆ ಹಿರೇಹಳ್ಳಿ ಟಾಲ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2009 ನಾವು ಪ್ರಾರಂಭ ಮಾಡಿದೀವಿ ಅಡಿಕೆ ಗಿಡಗಳನ್ನ ಬೆಳೆಸಿ ಮಾರಾಟ ಮಾಡುವಂತದ್ದು. ಮೊದಲಿಗೆ 25 rupees ಒಂದ್ ಸಸಿನ ಮಾರಾಟ ಮಾಡ್ತಿದ್ವಿ, ಇವತ್ತು 50 rupees ಒಂದ್ ಸಸಿಗೆ ಮಾರಾಟ ಮಾಡ್ತಿದ್ವಿ. ಬೇಡಿಕೆ ಅಷ್ಟೇ ಇದೆ. ನಮ್ಮಲ್ಲಿ ತೆಗೆದುಕೊಂಡಿರುವಂತಹ ಸಸಿಗಳು ಯೂನಿಫಾರ್ಮಿಟಿ ಅಂದ್ರೆ ಗಿಡಗಳು ಒಂದೇ ಎತ್ತರವಾಗಿ ಬೆಳೆಯುವಂತದ್ದು, ಒಂದೇ ಸಮಯದಲ್ಲಿ ಫಲಕ್ ಬರುವಂತದ್ದು ಇದೆಲ್ಲ ಹಾಕ್ತಿರೋದ್ರಿಂದ ನಮ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಬೈ ವರ್ಡ್ ಆಫ್ ಮೌತ್, ಯಾರು ಒಂದ್ ಸರಿ ಗಿಡಗಳನ್ನ ತಗೊಂಡೋಗ್ತಾರೋ ಅವರು ತಮ್ಮ ಸ್ನೇಹಿತರಿಗೆ ಹಿರೇಹಳ್ಳಿಯಲ್ಲಿ ನಿಮ್ಗೆ ಒಳ್ಳೆ ಗಿಡಗಳು ಸಿಗುತ್ತೆ, ನೀವು ಅಲ್ಲಿ ಹೋಗಿ ತಗೊಳ್ಬಹುದು ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಏನಂತಂದ್ರೆ, ನಮ್ಮ ಹಳೆಯ ಮರಗಳಲ್ಲಿ ನಾವು ಮಾರ್ಕ್ ಮಾಡಿದೀವಿ, ಗುರುತಿಟ್ಟಿದೀವಿ, ಒಳ್ಳೆಯ ಗಿಡಗಳನ್ನ ಗುರುತಿಸಿ ಅದರಲ್ಲಿ ಸಿಗುವಂತಹ ಗೋಟನ್ನ ಆಯ್ಕೆ ಮಾಡಿ ಸಸಿ ಮಾಡಿಕೊಡ್ತಾ ಇದೀವಿ. ಮರದ ವಯಸ್ಸು 12-25 years ಮೀರಿರಬೇಕು. ಹೆಚ್ಚು ಹಳೇದಾದಷ್ಟು ತುಂಬಾ ಒಳ್ಳೆಯದು. 25-40 years ಮರಗಳಿಂದ ನಾವು ಕೊಡ್ತಾ ಇರೋದ್ರಿಂದ ಗೋಟುಗಳು 35-40 grams ಇರುತ್ತೆ. ಗೋಟುಗಳು ಮೂತಿ ಮೇಲ್ಭಾಗ ಮಾಡಿ ನಾವು ಅದನ್ನ ನರ್ಸರಿಯಲ್ಲಿ ನಾಟಿ ಮಾಡ್ತೀವಿ. ಎಲ್ಲಾ ಯೂನಿಫಾರ್ಮ್ ನಟ್ಸ್ ನ ಆಯ್ಕೆ ಮಾಡ್ತೀವಿ. ಆ ಆಯ್ಕೆ ಮಾಡೋ ವಿಧಾನ ಕೂಡ ಇದೆ. ಮೇಲ್ಗಡೆ ಒಂದು ಕಂಕಿ, ಮಧ್ಯದ ಕಂಕಿ ಮತ್ತು ಕೆಳ ಕಂಕಿ, ಈ 3 ಕಾಯಿಗಳು ಬಿಡ್ತವೆ. ಅದರಲ್ಲಿ ನಾವು ಮಧ್ಯಭಾಗ ಬಿಟ್ಟಿರುವಂತಹ ಕಾಯಿಗಳನ್ನ ಆಯ್ಕೆ ಮಾಡಿಕೊಂಡು ನರ್ಸರಿನ ಮಾಡ್ತೀವಿ. ಈ ನರ್ಸರಿ 2009 100,000 ಸಸಿ ಮಾರಾಟ ಮಾಡಿದ್ವಿ. ಇವತ್ತಿಗೂ ಕೂಡ 100,000 ಸಸಿನ ನಾವು ಮಾಡ್ತಾ ಇದೀವಿ. ತುಂಬಾನೇ ಬೇಡಿಕೆ ಇದೆ. ನಮ್ಮ ತುಮಕೂರು ಭಾಗ ಆಗ್ಬೋದು, ಆಮೇಲೆ ದೊಡ್ಡಬಳ್ಳಾಪುರ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಮೈಸೂರು ಆಗ್ಬೋದು, ಈ ಒಂದು ಭಾಗದಿಂದ ಬಂದು ಸಾಕಷ್ಟು ಜನ ನಮ್ಮಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜಗದೀಶ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಹಿರೇಹಳ್ಳಿ ಡಾರ್ಫ್ ಮತ್ತು ಹಿರೇಹಳ್ಳಿ ಟಾಲ್, ಈ ಎರಡು ತಳಿಗಳು 4-6 ಜಿಲ್ಲೆ ಅಲ್ಲದಲ್ಲನೆ ಮಲೆನಾಡಿನ ಜಿಲ್ಲೆಗಳಿಗೂ ಹೊಂದ್ಕೊಳ್ತವೆ ಅಥವಾ ಅಲ್ಲಿಯ ರೈತರು ಹಾಕೊಳ್ಬಹುದಂತ ಏನಾದ್ರೂ ನೀವು ಗಮನಿಸಿದಿರಾ, ಅಥವಾ ಆ ರೀತಿಯ ವಿಚಾರದ ಬಗ್ಗೆ ನೀವೇನಾದ್ರೂ ಅಧ್ಯಯನ ಮಾಡಿದಿರಾ, ಪ್ರಯೋಗಗಳನ್ನ ಕೈಗೊಂಡಿದಿರಾ? ಹೇಗೆ ಈಗ ತೀರ್ಥಹಳ್ಳಿ ಲೋಕಲ್ ಅನ್ಕೊಂಡು ಈಗ ಮಲೆನಾಡಿನ ಅನೇಕ ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ, ಮಂಗಳನು ಮಲೆನಾಡಿನಲ್ಲಿದೆ, ಇನ್ನು ಬೇರೆ ಬೇರೆ ತಳಿಗಳನ್ನು ಹಾಕೊಂಡಿರೋದರೆ ಈ ತಳಿಗಳು ವಿಶೇಷವಾಗಿ ನಮ್ಮ ಮಲೆನಾಡು ಪ್ರದೇಶಕ್ಕೆ, ಅದರಲ್ಲೂ ಕೊಡಗು ಜಿಲ್ಲೆ ಅಥವಾ ಹಾಸನ ಜಿಲ್ಲೆಯ ಸಕಲೇಶ್ಪುರ, ಬೇಲೂರು, ಮೂಡಿಗೆರೆ, ಆ ಕಡೆ ಚಿಕ್ಕಮಗಳೂರು ಜಿಲ್ಲೆ ಈ ತರ ಇತ್ತೀಚಿನ ದಿನಗಳಲ್ಲಿ ಪ್ರಾಯೋಗಿಕವಾಗಿ ಕೆಲವರು ತೆಗೆದುಕೊಂಡು ಹೋಗಿ ಹಾಕಿದ್ದಾರೆ. ಆಮೇಲೆ ಒಳ್ಳೆಯ ಒಂದು ಫಲಿತಾಂಶ ಕೂಡ ಸಿಕ್ಕಿದೆ. ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳಕ್ಕೆ ನಾವು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಏನಿದ್ರು ಇದು ನಮ್ಮ ಮೈದಾನ ಪ್ರದೇಶ, ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಕೋಲಾರ ಈ ಭಾಗಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಕೂಡ ಕೆಲವರು ತೆಗೆದುಕೊಂಡು ಹೋಗಿ ಯಶಸ್ಸು ಕಂಡಿದ್ದಾರೆ. ಕಾರಣ ಇಷ್ಟೇ, ಇದರ ಒಂದು ಸಿಪ್ಪೆ ತುಂಬಾ ತೆಳುವಾಗಿರುತ್ತೆ, ಗೋಟು ತುಂಬಾ ಗಟ್ಟಿಯಾಗಿರುತ್ತೆ, ಹಾಗಾಗಿ ಇದನ್ನ ಇಷ್ಟಪಡ್ತಾರೆ. ಆಮೇಲೆ ಬರ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ, ಆ ಸಾಮರ್ಥ್ಯ ಕೂಡ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಉಪಯೋಗ ಆಗ್ತಾ ಇದೆ. ಆಗ್ಲೇ ಹೇಳದಂಗೆ 4 ಡಿಗ್ರಿಯಿಂದ 40 ಡಿಗ್ರಿ ವರ್ಗೂ ಅಲ್ಲದೆ ಇದು 750 mm ಮಳೆಯಿಂದ 4000 mm ಮಳೆ ಬರುವಂತ ಸ್ಥಳದಲ್ಲೂ ಕೂಡ ಈ ಅಡಕೆನ ಬೆಳೀತಾರೆ. ಅದರಲ್ಲಿ ಒಂದೇ ಕಡೆ 10 ಎಕರೆ 50 ಎಕರೆ ಈ ತರ ಹಾಕಿರೋಂತ ನಮ್ಮಲ್ಲಿ ಮಾಹಿತಿ ಇಲ್ಲ. ಆದ್ರೆ ನಮ್ಮಲ್ಲಿ 1 ಎಕರೆ 2 ಎಕರೆ ತಗೊಂಡೋಗಿ ಯಶಸ್ಸು ಕಂಡಿರೋ ರೈತರು ಕೂಡ ಇದಾರೆ. ಇಲ್ಲೊಂದು ಸಂತೋಷದ ಸಂಗತಿ ಏನಂತಂದ್ರೆ, ನಿರೇಳ್ಳಿ ಟಾಲ್ ನ ತೆಗೆದುಕೊಂಡು ಹೋಗಿ ತೋಟದಲ್ಲಿ ಹಾಕಿದಾಗ ಯೂನಿಫಾರ್ಮಿಟಿ ಮೇಂಟೈನ್ ಆಗಿ ಕೆಲವರು ನಮ್ಗೆ ಅಡಕೆ ತೋಟನ ಕೊಡಿ ಅಂತ ಕೂಡ ಅಡ್ವಾನ್ಸ್ ತರ ಬುಕಿಂಗ್ ಕೂಡ ರಿಕ್ವೆಸ್ಟ್ ಮಾಡೋದು ಜನಗಳಲ್ಲಿ ಕಂಡು ಬಂದಿದೆ ಅಂತ ಕೆಲವು ರೈತರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಭಾರತಾದ್ಯಂತ ಅಡಕೆಯನ್ನ ಬೆಳೀತಾರೆ. ನಮ್ಮ ಅಸ್ಸಾಂ ಆಗ್ಬೋದು, ಗುವಾಹಟಿ ಆಗ್ಬೋದು, ನಾರ್ತ್ ಈಸ್ಟರ್ನ್ ರೀಜನ್ ಇರುವಂತಹ ಎಲ್ಲಾ ಭಾಗದಲ್ಲೂ ಕೂಡ ಅಡಕೆ ಬೆಳೀತಾರೆ. ತಮಿಳ್ನಾಡಲ್ಲಿ ಬೆಳೀತಾರೆ. ಅಲ್ಲಿದ್ದೇ ಆದ ವಿಶೇಷ ತಳಿಗಳು ಕೆಲವು ಹೊರಹೊಮ್ಮಿರ್ತವೆ. ಹಾಗಾಗಿ ಕರ್ನಾಟಕದ ಭಾಗಕ್ಕೆ ಸೂಕ್ತವಾಗಿರುವಂತದ್ದು ಕೆಲವು ತಳಿಗಳು ಪ್ರಚಲಿತದಲ್ಲಿ ಇರೋದು ಸಿರ್ಸಿಯಿಂದ ಆಗ್ಬೋದು, ಆಮೇಲೆ ಶಿವಮೊಗ್ಗ ಆಗ್ಬೋದು, ತುಮಕೂರು ಆಗ್ಬೋದು. ಹೀಗೆ ನಮ್ಮ ಒಂದು ತಳಿ ಹಿರೇಹಳ್ಳಿ ಟಾಲ್ ಅಂತ ಏನ್ ಹೇಳ್ತೀವಿ, ನಾಟಿ ತಳಿ ಅಂತ ಹೇಳಿ ಇದೆಲ್ಲಾ ಒಂದು ಭಾಗದಲ್ಲೂ ಪ್ರಚಾರ ಆಗಿದೆ. ಹಾಗೆ ಅಡಕೆಯಲ್ಲಿ ಸಾಕಷ್ಟು ಜನ ಅಂತರ ಬೆಳೆ ಕೂಡ ಮಾಡ್ತಾ ಇದ್ದಾರೆ. ಮೆಣಸು, ಹಾಗೆ ಕೋಕೋ, ಬಾಳೆಹಣ್ಣು, ಕಾರ್ಡಮಮ್ ಮತ್ತು ಈ ಒಂದು ಸಣ್ಣ ಸಣ್ಣ ಬೆಳೆಗಳು ಅಂತ ಅನ್ಕೊಂಡ್ರು ಕೂಡ ಅಧಿಕ ಲಾಭ ಕೊಡ್ತಿರೋಂತಹ ಅಂತರ ಬೆಳೆ ಕೂಡ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕಾಫಿಯನ್ನು ಬೆಳೆದಿದ್ದಾರೆ ಅಡಿಕೆ ತೋಟದಲ್ಲಿ. ಹೌದು, ಕೂರ್ಗ್ ಪ್ರದೇಶಕ್ಕೆ ಬಂದಾಗ ಕಾಫಿ ಹಾಕಿದ್ದಾರೆ, ಲೆಮನ್ ಗ್ರಾಸ್ ಹಾಕಿದ್ದಾರೆ, ಕೋಕೋ ಹಾಕಿದ್ದಾರೆ. ಹಾಗಾಗಿ ಇದು ಮಲ್ಟಿ ಪರ್ಪಸ್, ವಿಶೇಷವಾಗಿ ಬೆಳೆಯುವಂತಹ ನಿಂಬೆ ಗಿಡ ಹಾಕ್ಬಹುದು, ಈ ತರ ಅಂತರ್ ಬೆಳೆಯಾಗಿ ಬೆಳೆದು ಕೂಡ ಸಾಕಷ್ಟು ರೈತರು ಒಳ್ಳೆಯ ಒಂದು ಲಾಭ ಕಂಡುಕೊಂಡಿದ್ದಾರೆ. ಹೌದು, ತಾವು ಹೇಳ್ತಾ ಇದ್ರಿ ಹಿರೇಹಳ್ಳಿ ಡಾರ್ಫ್ ಅಥವಾ ಕುಬ್ಜ ಮತ್ತು ಹಿರೇಹಳ್ಳಿ ಟಾಲು ಅಂದ್ರೆ ಹಿರೇಹಳ್ಳಿ ಎತ್ತರ, ಈ ಎರಡು ತಳಿಗಳಲ್ಲಿ ಬರೀ ಎತ್ತರದ ಬಗ್ಗೆ ವ್ಯತ್ಯಾಸ ಇದೆಯಾ ಅಥವಾ ಅವುಗಳ ಕಾಯಿಗಳ ತೂಕ ಅಥವಾ ಕಾಯಿಗಳಲ್ಲಿರುವ ಗುಣ ಮತ್ತೆ ಇಳುವರಿ ಇದ್ರ ಬಗ್ಗೆ ವ್ಯತ್ಯಾಸಗಳನ್ನ ಕಾಣಬಹುದಾ? ಖಂಡಿತ ಖಂಡಿತ. ಹಿರೇಹಳ್ಳಿ ಟಾಲ್ ಅಂತ ಏನ್ ಹೇಳ್ತೀವಿ, ಇದು ತುಂಬಾ ಮೃದುವಾಗಿರುತ್ತೆ, ನಂತರ ಸಿಪ್ಪೆ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇದರ ಫೈಬರ್ ಕಂಟೆಂಟ್ ಅರ್ಲಿ ಬರುವಂತದ್ದು, ಇದರೆಲ್ಲ ಕೆಲವು ಗುಣಗಳು ಇದರಲ್ಲಿ ಇದೆ. ಸರಿಯಾದ ಒಂದು ತಾಯಿ ಗಿಡನ ಆಯ್ಕೆ ಮಾಡಿ ನಾವು ನರ್ಸರಿ ಮಾಡಿರೋದ್ರಿಂದ ನಮ್ಗೆ 4-5 ವರ್ಷದಲ್ಲಿ ಹೊಂಬಾಳೆ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಬ್ರೇಕ್ ಈವನ್ ಅಂತ ಏನ್ ಹೇಳ್ತೀವಿ, ಅದು 7ನೇ ವರ್ಷಕ್ಕೆ ಸಿಗುತ್ತೆ. 7th ಇಯರ್ ಆನ್ವರ್ಡ್ ನಮ್ಗೆ ಪೊಟೆನ್ಶಿಯಲ್ ಈಲ್ಡ್ ಕಾಣಿಸ್ಕೊಳ್ಳುತ್ತೆ. ಒಂದು ಗಿಡದಿಂದ ಸರಿ ಸುಮಾರು 3 ಕೆಜಿಯಿಂದ 6 ಕೆಜಿ ಚಾಲಿನ ಸಿಗ್ಬಹುದು. ಹಿರೇಹಳ್ಳಿ ಟಾಲ್ ಬಗ್ಗೆ ಹೇಳ್ತಾ ಇದ್ರಿ, ಹಿರೇಹಳ್ಳಿ ಡಾರ್ಫ್ ಆ ಕುಬ್ಜ ತಳಿ ಬಗ್ಗೆ ಹೇಳಿ ಹೇಗಿರುತ್ತೆ, ಮತ್ತೆ ಅಲ್ಲಿ ಹಿರೇಹಳ್ಳಿ ಟಾಲ್ಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ವ್ಯತ್ಯಾಸ ಕಾಣ್ತೀರಿ? ಹಿರೇಹಳ್ಳಿ ಕುಬ್ಜ ಅನ್ನೋದು ನಮ್ಮ ಹಿರೇಹಳ್ಳಿ ಕೇಂದ್ರದಲ್ಲಿ ತಳಿಗಳು ಇರುತ್ತೆ. ಇಲ್ಲಿಂದ ಆಯ್ಕೆ ಮಾಡಿ ಅಂದ್ರೆ ಹೈಬ್ರಿಡ್ ರಿಸರ್ಚ್ ನಡೆದು ವಿಠಲ ಅಂತ ನಾನು ಏನ್ ಹೇಳಿದೆ, ಆ ವಿಠಲ ಅನ್ನೋ ಸಂಸ್ಥೆಯಲ್ಲಿ ಆ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. VTLAH1 VTLAH2 ಅಂತ. ಇದು ಹೈಬ್ರಿಡ್ ತಳಿ ಆಗಿರೋದ್ರಿಂದ ಹಿರೇಹಳ್ಳಿ ಡ್ವಾರ್ಫ್ ಮತ್ತು ಸುಮಂಗಳ ಇಂದ ಕ್ರಾಸ್ ಮಾಡಿರುವಂತದ್ದು VTLAH1 VTLAH2 ಹಿರೇಹಳ್ಳಿ ಕುಬ್ಜ ಮತ್ತು ಮೋಹಿತ್ ನಗರ್. 2006ನೇ ಇಸ್ವಿಯಲ್ಲಿ ಎರಡು ತಳಿಗಳು ಸಂಶೋಧನೆ ಆಗಿರುವಂತದ್ದು. ಇದರ ಒಂದು ಬೆಳವಣಿಗೆ ಹೇಗಿರುತ್ತೆ ಅಂದ್ರೆ 5-7 ಅಡಿವರೆಗೂ ನಿಮ್ಗೆ ಗಿಡಗಳು ಬೆಳೀತವೆ, ನಿಮ್ಗೆ ಕೈಗೆ ಎಟುಕುತ್ತೆ. ಅಡಕೆ ಒಂದು ವಿಶೇಷ ಅಂತಂದ್ರೆ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ತೊಂದರೆ ಆಗೋದಿಲ್ಲ, ಗಿಡಗಳು ತುಂಬಾ ಕುಬ್ಜವಾಗಿರೋದ್ರಿಂದ ಅಡಕೆಗಳು ಕೈಗೆ ಸಿಗ್ಲುತ್ತೆ, ಅದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೂ ಸುಲಭವಾಗಿರುತ್ತೆ. ಇದೊಂದು ತುಂಬಾ ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬೋದು. ಇಳುವರಿಯನ್ನ ಸಮಾನವಾಗಿ ಲೆಕ್ಕ ಹಾಕೋದಿದೆ, 1 ಎಕರೆಗೆ ಎಷ್ಟು ಗಿಡಗಳನ್ನ ಹಾಕ್ಬಹುದು, ಎಷ್ಟು ಇಳುವರಿ ಸಿಗುತ್ತೆ ಅನ್ನೋ ಒಂದು ಕುತೂಹಲ ನಮ್ಮ ಕೇಳುಗರಿಗೆ ಇದ್ದೇ ಇರುತ್ತೆ, ಏನಂತೀರಿ? ಖಂಡಿತವಾಗ್ಲು. ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ರೈತರಿಗೆ ರೆಕಮೆಂಡ್ ಮಾಡ್ತಿರೋದು ಹೇಗೆ ಅಂತಂದ್ರೆ, ಅವರ ಒಂದು ಅವಶ್ಯಕತೆ ಅನುಗುಣವಾಗಿ, ಅವರ ಬಳಿ ಟ್ರ್ಯಾಕ್ಟರ್ ಇದೆ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ನ ಓಡಾಡಿಸಬೇಕು ಅಂತ ಹೇಳಿದಾಗ ನಾವು 9x9 ಸ್ಪೇಸಿಂಗ್ ಹಾಕಿಸ್ತಿದೀವಿ. ಇಲ್ಲ ಸರ್, ನಮ್ಮ ಹತ್ರ ಸಣ್ಣ ಟಿಲ್ಲರ್ ಇದೆ, ಸಣ್ಣ ಟ್ರಾಕ್ಟರ್ ಇದೆ ನಮ್ಮ ಹತ್ರ, ಅದನ್ನ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದಾಗ 8x8 ಕೂಡ ನಾವು ಹೇಳ್ತೇವೆ. ಇದರಲ್ಲಿ ಅಂತರ್ ಬೆಳೆ ಅಂತ ಬೆಳೆದಾಗ ಅವಾಗ್ಲೂ ಕೂಡ ಜಾಸ್ತಿ ಸ್ಪೇಸಿಂಗ್ ತೆಗೆದುಕೊಳ್ಳೋದಕ್ಕೆ ಹೇಳ್ತೀವಿ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಡಕೆ ತೋಟದಲ್ಲಿ ಹೀರೆಕಾಯಿ, ಕುಂಬಳಕಾಯಿ ಬೀಜೋತ್ಪಾದನೆ ಕೂಡ ಮಾಡ್ತಾ ಇದೀವಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಆದಂತಹ ತಳಿಗಳ ಬೀಜೋತ್ಪಾದನೆ ಕೂಡ ಮಾಡ್ತಾ ಇದೀವಿ. ಹೀಗಾಗಿ ನಂತರ 8x8 9x9 ಇಟ್ಟಾಗ ಸರಾಸರಿ ನಮಗೆ 600-800 ಸಸಿಗಳು ಬೇಕಾಗ್ತವೆ. ಸೊ ಈ ಒಂದು ಎಕರೆಗೆ ನಾವು ಸಸಿಗಳನ್ನ ಕೊಂಡ್ಕೊಂಡಿದ್ದ ಅದರಲ್ಲಿ ಗುಣಿ ಆಗಿಯೋದು 1/2 meter ಅಷ್ಟು ಆಳ ಗುಣಿಗಳನ್ನ ಮಾಡಿ ಕೊಟ್ಟಿಗೆ ಗೊಬ್ಬರ, ಕೆಂಪು ಮಣ್ಣು, ಮರಳು ಇವೆಲ್ಲಾನು ಹಾಕಿ ಗಿಡ ನಾಟಿ ಮಾಡಿದ್ರೆ ತುಂಬಾ ಸೂಕ್ತ. ಎಷ್ಟು ಇಳುವರಿ ಬರುತ್ತೆ ಒಂದು ಎಕರೆಗೆ ಈ ಎರಡು ತಳಿಗಳಲ್ಲಿ? ಒಂದ್ ಗಿಡದಲ್ಲಿ 2.5-3 kg ಬರುತ್ತೆ ಸರಾಸರಿ. ನಾವು ಲೆಕ್ಕ ಹಾಕೊಂಡ್ರೆ 600 ಗಿಡಕ್ಕೆ ಲೆಕ್ಕ ಹಾಕೋಬೇಕಾಗತ್ತೆ. ತೂಕದ ವಿಚಾರದಲ್ಲಿ ಈ ಸ್ಥಳೀಯ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಒಂದು 10 kg ಹಸಿ ಕಾಯಿಗಳಿಂದ ಎಷ್ಟು ಒಣಗಿದ್ದು ಸಿಗಬಹುದು? ಆ ನಿಟ್ಟಿನಲ್ಲಿ ಏನಾದರೂ ಪ್ರಯೋಗ ಮಾಡಿದ್ರೆ ಅಥವಾ ಅವಲೋಕನ ಮಾಡಿದ್ರೆ ಹೇಗೆ? ಆವರೇಜ್ ನಾವು ಚಾಲಿ ಅಂತ ಹೇಳಿದ್ವಿ ಪರ್ ಪಾಮ್, ಅದನ್ನ ಹೇಳ್ತಾ ಇದೀವಲ್ವಾ, ಮಂಗಳ ಸುಮಂಗಳ ಅಂತ ನಾನು ಏನ್ ಹೇಳ್ತಿದ್ದೆ. ಇದು ಸರಾಸರಿ 3 kg ಕೊಡುತ್ತೆ ಮಂಗಳ ಆದ್ರೆ, ಸುಮಂಗಳ ಆದ್ರೆ 3.5 kg ಕೊಡುತ್ತೆ, ಶ್ರೀಮಂಗಳ ಆದ್ರೆ 3 kg ಕೊಡುತ್ತೆ, ಅದೇ ರೀತಿ ಮೋಹಿತ್ ನಗರ ಆದ್ರೆ 4 kg ಕೊಡುತ್ತೆ, ಮತ್ತು ಸರ್ವಮಂಗಳ ಆದ್ರೆ 4 kg ವರ್ಗೂ ಕೊಡುತ್ತೆ. ಕಾಯ್ಕುಚಿ ಅಂತ ಏನ್ ಹೇಳ್ತೀವಿ, ಇದು ನಿಮಗೆ 3.5 kg ಕೊಡುತ್ತೆ. ಬಿಟ್ಟಲ 1 ಬಂದು ನಿಮ್ಗೆ 2.5 kg, ಬಿಟ್ಟಲ 2 ಬಂದು 2.75 kg ಬರುತ್ತೆ ಒಂದು ಗಿಡದಿಂದ. ತೀರ್ಥಹಳ್ಳಿ ಲೋಕಲ್ ಬಹಳ ಜನಪ್ರಿಯವಾದ ಸ್ಥಳೀಯ ತಳಿ, ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಇವುಗಳ ಬಗ್ಗೆ ಏನ್ ಹೇಳ್ತೀರಿ? ತೀರ್ಥಹಳ್ಳಿ ಮತ್ತು ನಮ್ಮ ಒಂದು ವೀರಹಳ್ಳಿ ಟಾಲ್, ಇವನ್ನ ಹೋಲಿಕೆ ಮಾಡಿದಾಗ ಎರಡು ಒಂದೇ ಅಂತ ಹೇಳ್ಬೋದು. ಆದ್ರೆ ನಮ್ಮ ಹೀರೆಹಳ್ಳಿ ಟಾಲ್ ಬಂದು ಸ್ಥಳೀಯವಾದ ಒಂದು ತಳಿ ಆಗಿರೋದ್ರಿಂದ ಇದು ಬರ ನಿರೋಧಕ ಶಕ್ತಿ ಕೂಡ ತಕ್ಕಮಟ್ಟಿಗೆ ಹೊಂದ್ಕೊಂಡಿದೆ, ಆದ್ರಿಂದ ನಾವು ಇದನ್ನ ಪ್ರಚಾರ ಮಾಡ್ತಿದ್ದೀವಿ. ಮಳೆಯ ಕೊರತೆಯಲ್ಲೂ ಗಿಡಗಳು ಚೆನ್ನಾಗಿರ್ತವೆ ಮತ್ತೆ ಫಸಲು ಚೆನ್ನಾಗಿರುತ್ತೆ, ಮತ್ತೆ ಮಳೆ ಹೆಚ್ಚಿಗಾದ್ರೂ ತಡ್ಕೊಳ್ಳುತ್ತೆ? ಖಂಡಿತ ಖಂಡಿತ. ಓಹೋ, ಅದೇ ನಮ್ಮ ರೈತರು ಸುಲಭವಾಗಿ ಬಿಡೋದಿಲ್ಲ, ಏನೆಲ್ಲ ಪ್ರಯೋಗ ಮಾಡ್ತಾರೆ, ಏನೆಲ್ಲ ಬೆಳೆಗಳನ್ನ ಎಲ್ಲೆಲ್ಲೋ ತರ್ತಾರೆ, ಅದನ್ನ ನಮ್ಮ ಪ್ರದೇಶಕ್ಕೆ ಹೋಗಿಕೊಳ್ಳುತ್ತೆ ಅಂತ ಅನ್ಕೊಂಡು ನೋಡ್ತಾರೆ. ಹಾಗಾಗಿ ಎಷ್ಟೋ ಬೆಳೆಗಳು ಯಾವುದೋ ಪ್ರದೇಶದಲ್ಲಿದ್ದವು ಮಲೆನಾಡಿಗೂ ಬಂದಿದ್ದಾವೆ, ಅಥವಾ ಮಲೆನಾಡಿನಿಂದ ಅರೆಮಲೆನಾಡು ಅಥವಾ ಬಯಲುಸೀಮೆಗೂ ಹೋಗಿದ್ದಾವೆ. ನಮ್ಮ ಕೇಂದ್ರಕ್ಕೆ ಭೇಟಿ ಮಾಡಿದಾಗ ನಮ್ಮ ಒಂದು ಎಂಟ್ರೆನ್ಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಂಭಾಗದಲ್ಲೇ ಹಿರೇಹಳ್ಳಿ ಕುಬ್ಜ 2 ಗಿಡಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಬಂದ್ ಕೂಡಲೇ ಕೇಳೋದು, ಸರ್ ಈ ಒಂದು ತಳಿ ನಮ್ಗೆ ಗಿಡಗಳು ಕೊಡಿ, ನಮಗೆ ಲೇಬರ್ ಸಮಸ್ಯೆ ಕಡಿಮೆ ಆಗುತ್ತೆ, ನಮ್ಗೆ ಇದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೂ ಸುಲಭ ಆಗುತ್ತೆ ಅಂತ ಕೇಳ್ಕೊಳ್ತಾರೆ. ಆದ್ರೆ ನಾವು ಇದನ್ನ ಮಲ್ಟಿಪ್ಲೈ ಮಾಡೋದು, ಇದನ್ನ ನಮ್ಮ ಬಿಟ್ಟಲ ಸಂಸ್ಥೆಯವರು ಮಾಡ್ತಾ ಇದಾರೆ, ಹಾಗೆ ಅವರು ಇಂಡೆಂಟ್ ಕೂಡ ತಗೊಳ್ತಾ ಇದಾರೆ ಗಿಡಗಳನ್ನ ಕೊಡೋದಕ್ಕೆ. ಸದ್ಯದ್ರಲ್ಲಿ ಕೆಲವು ಮಾತ್ರ 1 or 5 ಗಿಡಗಳು ಮಾತ್ರ ಕೊಡ್ತಾ ಇದಾರೆ, ಯಾಕೆಂದ್ರೆ ಅವರು ಕೂಡ ಮಲ್ಟಿ ಲೊಕೇಶನ್ ಟ್ರಯಲ್ಸ್ ಅಂತ ಹೇಳ್ತಾರೆ, ಯಾವ್ಯಾವ ಭಾಗದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅಂತ ಕೂಡ ಅವರು ಕೂಡ ಚೆಕ್ ಮಾಡಬೇಕಾಗಿದೆ. ಹೌದು, ಹಾಗಾಗಿ ಇದು ಹಿರೇಹಳ್ಳಿ ಕುಬ್ಜ ಇಳುವರಿ ಕಡಿಮೆ ಬರುತ್ತೆ, ಆದ್ರೆ ಅವಿನ್ಯೂ ಟ್ರೀ ಅಂತ ಹೇಳ್ಬೋದು, ಯಾಕೆಂದ್ರೆ ಶೋ ಗಿಡ ತರ ಉಪಯೋಗಿಸ್ಕೊಳ್ಬಹುದು. ಒಂದು ಮನೆಗೆ ಒಂದು ಗಿಡ ಹಾಕೊಳ್ಳೋದ್ರಿಂದ ಪೂಜೆ ಪುನಸ್ಕಾರಗಳಿಗೆ ಫ್ರೆಶ್ ಆಗಿ ಸಿಗುವಂತ ಅಡಕೆ ಕೂಡ ಆಗತ್ತೆ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಅಡಕೆಗೆ ಇರುವಂತ ಮಹತ್ವ, ನಮ್ಮ ಒಂದು ದೀಪಾವಳಿ ಹಬ್ಬ ಆಗ್ಬೋದು, ಗಣೇಶನ ಹಬ್ಬ ಆಗ್ಬೋದು, ಗೌರಿ ಹಬ್ಬ ಆಗ್ಬೋದು, ಇಲ್ಲೆಲ್ಲ ನಾವು ಅಡಕೆನ ಗೋಟನ್ನ ಪೂಜೆಗೆ ತೆಗೆದುಕೊಂಡು ಹೋಗೋದು ವಾಡಿಕೆ ಇದೆ. ಹಾಗಾಗಿ ಅದೇ ಒಂದು ಅಡಕೆಗೆ ವಿಲೇದೆಲೆನ ಹಬ್ಸುವಂತದ್ದು, ಅದೇ ಒಂದು ಸ್ಥಳದಲ್ಲಿ ಕೆಲವು ವಿಶೇಷವಾಗಿ ಔಷಧಿ ಗಿಡಗಳನ್ನ ಬೆಳ್ಕೊಳ್ಳುವಂತದ್ದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಜಾನ್ವರಿಯಲ್ಲಿ ಇಂಡೆಂಟ್ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಇಂಡೆಂಟ್ ಹಿರೇಹಳ್ಳಿ ಟಾಲ್ಗ್ ಮಾತ್ರ, ಹಿರೇಹಳ್ಳಿ ಡ್ವಾರ್ಫ್ ನಮ್ಮಲ್ಲಿ ಸಿಗೋದಿಲ್ಲ, ಅದನ್ನ ಬಿಟ್ಟಲ ಅಲ್ಲೇ ತಗೊಳ್ಬೇಕಾಗತ್ತೆ. ಹಿರೇಹಳ್ಳಿ ಡಾರ್ಫ್ ಎಷ್ಟು ಮರಗಳಿದಾವೆ? ಹಿರೇಹಳ್ಳಿ ಟಾಲ್ ಎಷ್ಟು ಮರಗಳಿದಾವೆ ನಿಮ್ಮಲ್ಲಿ? 7 acres ಹಿರೇಹಳ್ಳಿ ಟಾಲ್ ಇದೆ. ಹಿರೇಹಳ್ಳಿ ಡಾರ್ಫ್ ಮದರ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ, ಒಂದು 12 ಗಿಡಗಳಿದೆ. ಆ 12 ಸಸಿಯಿಂದ ಮಾಡಿರುವಂತ ಗಿಡಗಳಲ್ಲಿ ನಮ್ಮ ಮೈನ್ ಎಂಟ್ರೆನ್ಸ್ ಅಲ್ಲಿ ಅವಿನ್ಯೂ ಟ್ರೀಗಳನ್ನ ನಾವು ಹಾಕೊಂಡಿದ್ದೇವೆ. ಹಿರೇಹಳ್ಳಿ ಡಾರ್ಫ್ ಮತ್ತು ಹಿರೇಹಳ್ಳಿ ಟಾಲ್ ಇವೆರಡರಲ್ಲಿ ಯಾವ್ದು ಹೆಚ್ಚು ಇಳುವರಿ ಕೊಡುತ್ತೆ? ಹಿರೇಹಳ್ಳಿ ಟಾಲ್ ಹೆಚ್ಚು ಇಳುವರಿ ಕೊಡುತ್ತೆ. ಸರಿನೇ. ಮತ್ತೆ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಕಡಿಮೆ ಆಗೋದು ಅಥವಾ ಏರುಪೇರು ಆಗೋದು ಏನಾದ್ರೂ ಇದೆಯಾ, ಅಥವಾ ಪ್ರತಿ ವರ್ಷನೂ ಅದೇ ರೀತಿಯ ಇಳುವರಿ ಕೊಡುತ್ತ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಕೆಲಸಗಳು ಆಗುವಂತದ್ದು ಜೇನು ಸಾಕಾಣಿಕೆ ಮಾಡಿ ಮತ್ತು ರೋಗ ಬರಲಿ ಬರದೆ ಹೋಗ್ಲಿ ಬೋರ್ಡ್ ದ್ರಾವಣ ಸಿಂಪರಣೆ ಮಾಡುವಂತಹ ಒಂದು ಅಭ್ಯಾಸ ಮಾಡ್ಕೊಳ್ಳುವಂತದ್ದು. ಯಾಕೆಂದ್ರೆ ಈ ಎಲ್ಲ ಸ್ಮಾಲ್ ಸ್ಮಾಲ್ ಇನ್ಫಾರ್ಮೇಶನ್ ಇದ್ರು ಕೂಡ ಅದನ್ನ ಮಾಡೋದ್ರಿಂದ ನಮ್ಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಗಿಡಕ್ಕೂ ಬೇವಿನ ಹಿಂಡಿ ಕೊಡುವಂತದ್ದು, ಹಾಗೆ ಕಾಯಿಗಳ ಹಂಡುಡ್ಕ ಅಂತ ಏನ್ ಹೇಳ್ತೀವಿ, ಆ ಸಮಸ್ಯೆ ಇದ್ದಾಗ ಬೋರಾನ್ ಕೊರತೆ ಇರೋದ್ರಿಂದ ಬೋರಾನ್ ಕೊಡುವಂತದ್ದು, ಪೊಟ್ಯಾಶ್ ಅಂಶ ಎಲ್ಲಿ ಹೆಚ್ಚು ಚೆನ್ನಾಗಿರುತ್ತೋ ಅಲ್ಲಿ ಈ ಒಂದು ಅಡಕೆ ಸಸಿ ತುಂಬಾ ಚೆನ್ನಾಗಿ ಬರುತ್ತೆ. ತಾವು ಹೇಳ್ತಾ ಇದ್ರಿ ಮಳೆಯ ಕೊರತೆ ಆದ್ರೂ ಸಹಿಸಿಕೊಳ್ಳುತ್ತೆ, ಆಮೇಲೆ ರೋಗಗಳು ಅಷ್ಟೊಂದಿಲ್ಲ. ಹೌದು, ಕೊಳೆ ರೋಗ ಬಹಳ ಮುಖ್ಯವಾಗಿ ಕಾಣಿಸುತ್ತೆ, ಮತ್ತೆ ಹಿಡಿಮುಂಡಿಗೆ ರೋಗ ಅಂತ ಅನ್ಕೊಂಡು ಅದೊಂದು ಹೇಳ್ತಾರೆ. ಹೇಗೆ ಈ ಎರಡು ತಳಿಗಳಲ್ಲಿ ಮಂಗಳ ಸುಮಂಗಳ ಇದ್ರಲ್ಲಿ ಹೆಚ್ಚಿಗೆ ಕಾಡ್ ಬರ್ತಿದೆ? ಹತ್ತು ವರ್ಷದ ಸಸಿ ಆದ ನಂತರ ಜಾಸ್ತಿ ರೋಗಕ್ಕೆ ತುತ್ತಾಗ್ತಿರೋಂತದ್ದು ಈ ಮಂಗಳ ಸುಮಂಗಳ ಈ ವೆರೈಟಿಗಳು. ಒಂದೊಂದು ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ, ಮಂಗಳ ವೆರೈಟಿ ಬಂದು ಚೈನಾ ಇಂದ ತಂದಿರುವಂತ ಸೆಲೆಕ್ಷನ್, ಸುಮಂಗಳ ಬಂದು ಇಂಡೋನೇಷ್ಯಾ ಇಂದ ತಂದಿರುವಂತದ್ದು, ಶ್ರೀಮಂಗಳ ಬಂದು ಸಿಂಗಾಪುರ್ ಇಂದ ತಂದಂತದ್ದು. ಈ ಒಂದು ವಿದೇಶಿ ಸ್ಥಳದಿಂದ ಬಂದಿರುವಂತದಕ್ಕೆ ಕೇವಲ 10-15 ವರ್ಷ ನಮ್ಮ ಭೂಮಿಯಲ್ಲಿ ಇದ್ದಾಗ ಸಾಕಷ್ಟು ರೋಗ ತುತ್ತಾಗಿರುವಂತ ಗಿಡಗಳನ್ನ ನಾವು ಕೇಳ್ಪಟ್ಟಿದೀವಿ. ಹಾಗಾಗಿ ನಾವು ಅದನ್ನ ರೆಕಮೆಂಡ್ ಕೂಡ ಮಾಡ್ತಾ ಇಲ್ಲ. ಈರುಳ್ಳಿ ಟಾಲ್ ಬಗ್ಗೆ ಎಲ್ಲರ ಒಂದು ಅಭಿಪ್ರಾಯ ಪಾಸಿಟಿವ್ ಆಗಿರೋದ್ರಿಂದ ನಾವು ಅದನ್ನೇ ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇದೀವಿ. ವಿಟ್ಲದಲ್ಲಿ ಇರೇಹಳ್ಳಿ ಡಾರ್ಫ್ ಈ ತಳಿಯ ಸಸಿಗಳನ್ನ ಬೆಳೆಸಿ ರೈತರಿಗೆ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೂ ತಾವು ಹೇಳೋ ಪ್ರಕಾರ ಹಿರೇಹಳ್ಳಿ ಟಾಲೆ ಉತ್ತಮವಾದದ್ದು ಹಿರೇಹಳ್ಳಿ ಡಾರ್ಫ್ಗಿಂತ ಅಂತ ಅನ್ಕೊಂಡವು ಅಲ್ವಾ? ಖಂಡಿತವಾಗ್ಲು. ವರ್ಷಕ್ಕೆ ಎಷ್ಟು ಸಸಿಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಮಾಡ್ತೀರಿ? ಪ್ರತಿ ವರ್ಷ 100,000 ಸಸಿಗಳನ್ನ ನಾವು ಟಾರ್ಗೆಟ್ ಇಟ್ಕೊಳ್ತೇವೆ. ಅದರಲ್ಲಿ ಗ್ಯಾಪ್ ಫಿಲ್ಲಿಂಗ್, ತಗೊಂಡ್ ಹೋಗಿರೋಂತ ಗಿಡಗಳೇನಾದ್ರೂ ಒಂದು ಬೆಳೆ ಸತ್ತು ಹೋದ್ರೆ ಅದೇ ವಯಸ್ಸಿನ ಗಿಡಗಳು ಬೇಕಾಗ್ತವಲ್ವಾ, ಹಾಗಾಗಿ ಒಂದು 10,000 ಎಕ್ಸ್ಟ್ರಾ ಮಾಡಿರ್ತೀವಿ. ಅದನ್ನ ಕೆಲವು ರೈತರು ಒಂದೆರಡು ಗಿಡಗಳು ಹಾಳಾಗಿರೋ ಗಿಡಗಳಿಗೆ ತಗೊಂಡೋಗೋದು ಕೂಡ ಸಾಧ್ಯತೆ ಇದೆ. 1 ಎಕರೆಗೆ 600-800 ಗಿಡ ಬೇಕು ಅಂತಂದ್ರೆ ಅಡಿಷನಲ್ ಆಗಿ ಒಂದು 50 ಗಿಡ ಹೆಚ್ಚಿಗೆ ತಗೊಂಡೋಗಿರ್ತಾರೆ. ಬೇರುಗಳು ಸರಿಯಾಗಿ ಬರಲಿಲ್ಲ ಅಂತಂದಾಗ ಅವರು ಇನ್ನೊಂದು ಗಿಡಗಳು ಬಂದು ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ. ಒಂದ್ ವಿಚಾರ ಅಂತಂದ್ರೆ, ಈ ಗಿಡಗಳನ್ನ ನಾವು ಅಕ್ಟೋಬರ್ ತಿಂಗಳು ಒಳಗಡೆನೆ ನಾಟಿ ಮಾಡಬೇಕು. ನವೆಂಬರ್ ತಿಂಗಳಲ್ಲಾಗ್ಲಿ, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಚಳಿಗಾಲ ಅಂತ ಏನ್ ಹೇಳ್ತೀವಿ ಸಮಯ ಸೂಕ್ತ ಅಲ್ಲ. ಎಲ್ಲ ಪ್ಲಾಂಟೇಶನ್ ಕ್ರಾಪ್ಸ್ ಏನ್ ನಮ್ಮ ಒಂದು ಅಡಕೆ ಸಸಿ ಇದೆ, ಈ ಸಸಿಗಳು ನೀರು ಮತ್ತು ಲೈಟ್ ನ ಫೋಟೋಸಿಂಥಸಿಸ್ ಕೆಲಸ ಆಗತ್ತೆ. ಆದ್ರೆ ರೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು, ಇದು ಅಡಕೆಯಲ್ಲಿ ಕಂಡು ಬಂದಂತ ಒಂದು ವಿಷಯ. ನವೆಂಬರ್ ಇಂದ ಫೆಬ್ರವರಿ ವರೆಗೂ ಇದು ರೆಸ್ಟ್ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇರುತ್ತೆ. ಓಹೋ, ಈ ಅವಧಿಯಲ್ಲಿ ಗಿಡ ನೆಡೋದು ಸೂಕ್ತ ಅಲ್ಲ ಅಂತ ಅನ್ಕೊಂಡು ಹೇಳ್ತಿದ್ರಿ ಅಲ್ವಾ? ಹೌದೌದು. ಈ ಎರಡೇ ತಳಿಗಳನ್ನ ನಿಮ್ಮಲ್ಲಿ ಹಾಕಿ ಬೆಳೆಸಿ ಸಸಿಗಳನ್ನ ವಿತರಣೆ ಮಾಡ್ತಾರದ ಅಥವಾ ಇನ್ನು ಬೇರೆ ಬೇರೆ ತಳಿಗಳ ಅಧ್ಯಯನ ನಡೀತಾ ಇದೆ ನಿಮ್ಮ ಸಂಸ್ಥೆಯ ಆವರಣದಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ CPCRI ಕಾಸರಗೋಡು ಅವರು ನಮ್ಗೆ 2004 ಇಸ್ವಿಯಲ್ಲಿ ಕೊಟ್ಟಾಗ ಮಂಗಳ ಸುಮಂಗಳ ಬೇರೆ ಬೇರೆ ತಳಿಗಳು ಕೂಡ ಇದೆ. ಆದ್ರೆ ರೈತರ ಒಂದು ಅಭಿಪ್ರಾಯದ ಪ್ರಕಾರ ಹಿರೇಹಳ್ಳಿ ಟಾಲೆ ಹೆಚ್ಚಿಗೆ ಬೇಡಿಕೆ ಇಟ್ಟಿರೋದ್ರಿಂದ ನಾವು ಅದನ್ನೇ ಮಾಡ್ಕೊಡ್ತಾ ಇದೀವಿ. ಮಂಗಳ ಸುಮಂಗಳ ಆಗ್ಲಿ ಬೇರೆ ಯಾವ ತಳಿಗಳನ್ನ ರೆಕಮೆಂಡ್ ಕೂಡ ಮಾಡ್ತಾ ಇಲ್ಲ, ನರ್ಸರಿ ಕೂಡ ಮಾಡ್ತಾ ಇಲ್ಲ. ಅಡಿಕೆಗೆ ಸದ್ಯ ಬೆಲೆ ಬಂದಿರೋದ್ರಿಂದ ಮತ್ತೆ ಅನೇಕರು ಇದು ಸುಲಭದ ಬೆಳೆ ಅಂತ ಅನ್ಕೊಂಡು ಭಾವಿಸಿಕೊಂಡಿರೋದ್ರಿಂದ ಎಷ್ಟೋ ಜನ ಸಸಿಯಲ್ಲಿ ಸಿಗುತ್ತೆ, ಎಂಥ ತಳಿಯನ್ನು ಹಾಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಚರ್ಚೆ ಮಾಡ್ತಾ ಹೋಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ತುಮಕೂರು ಜಿಲ್ಲೆ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ತಾಲೂಕಿನಲ್ಲಿ ಬೆಳೆಸಿರುವ ಹಿರೇಹಳ್ಳಿ ಟಾಲ್ ವಿಶೇಷವಾಗಿ ಈ ಒಂದು ತಳಿಯ ಗುಣಗಳು ಮತ್ತು ರೈತರು ಈ ನಿಟ್ಟಿನಲ್ಲಿ ಏನು ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ KN ಜಗದೀಶ್ ಅವರೇ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ಈ ಕುರಿತಂತೆ ಸಸಿಗಳು ಮತ್ತು ತಾಂತ್ರಿಕ ಸಂಗತಿಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕಂತಂದ್ರೆ ನಿಮ್ಮ ಸಂಖ್ಯೆಯನ್ನ ಅಥವಾ ಸಂಸ್ಥೆಯ ಸಂಖ್ಯೆಯನ್ನ ಹೇಳ್ಬೋದಾ? ಖಂಡಿತವಾಗ್ಲು. ಕೊನೆಯದಾಗಿ ಹೇಳೋದೇನಂದ್ರೆ, ಕೋವಿಡ್ ಸಾಕಷ್ಟು ಪಾಠ ಜನಗಳಿಗೆ ಕಲಿಸಿದೆ. ಜನಗಳು ತಮ್ಮ ತೋಟದಲ್ಲಿ ಹೋಗಿ ಕೆಲಸ ಮಾಡುವಂತ ಒಂದು ಕಾರ್ಯ ಯುವಕರಲ್ಲಿ ಬಂದಿದೆ. ಅವರು ಹೊಸತನ ಕೇಳ್ಕೊಂಡು ಬಂದಿದ್ದಾರೆ, ಏನೇನ್ ಮಾಡದೆ ಲಾಭದಾಯಕ ಇದೆ ಅಂತ. ಅಡಕೆಯಿಂದ ಲಾಭ ಇದೆ ಅಂತ ಖಂಡಿತವಾಗ್ಲು ಜನಗಳು ಮುಗಿಬಿದ್ದು ಬರ್ತಾ ಇದ್ದಾರೆ. ನಾವು ಹೇಳೋದೇನಂತಂದ್ರೆ, ಒಳ್ಳೆಯ ನೀರಿನ ವ್ಯವಸ್ಥೆ ಇದ್ರೆ ಹಾಗೂ ಭೂಮಿ ಫಲವತ್ತಾಗಿದ್ರೆ, ಪೊಟ್ಯಾಶ್ ಅಂಶ ಚೆನ್ನಾಗಿದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗಿಡಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ರೈತರಿಗೆ ಹೇಳ್ತೇವೆ. ಹಾಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋರು ಜಾನ್ವರಿಯಿಂದ ಇಂಡೆಂಟ್ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಹಾಗಾಗಿ ಇಮೇಲ್ ಮುಖಾಂತರ ಕೂಡ ಕಳಿಸ್ಕೊಡ್ಬಹುದು, ಅಥವಾ ದೂರವಾಣಿ ಸಂಖ್ಯೆಯಿಂದ ಬುಕಿಂಗ್ ಕೂಡ ಮಾಡಬಹುದು. ಕೆವಿಕೆ ಭೇಟಿ ಮಾಡಿ ಗಿಡಗಳನ್ನ ನೋಡಿ ಕೂಡ ಅವರು ಬುಕಿಂಗ್ ಮಾಡಬಹುದು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9844481108. ಮತ್ತೊಮ್ಮೆ ಹೇಳ್ತೇನೆ, 9844481108. ಇನ್ನೊಂದು ದೂರವಾಣಿ ಸಂಖ್ಯೆ 0816224175. 0816224175. ಹಾಗೆ ಇಮೇಲ್ ಕಳಿಸುವಂತವರು iihrkvk@gmail.com iihrkvk@gmail.com ಇಲ್ಲೂ ಕೂಡ ಇಮೇಲ್ ಮುಖಾಂತರ ಸಂಪರ್ಕ ಮಾಡಬಹುದು. ಅಡಕೆಗೆ ಬಂದಿರುವ ಹುಬ್ಬೇರಿಸುವ ಬೆಲೆಯತ್ತ ಅನೇಕ ಜನ ಗಮನ ಹರಿಸಿರುವುದರಿಂದ ಅಡಕೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುತ್ತನ್ನೋ ಒಂದು ಭಾವನೆಯಲ್ಲಿ ಸಾಗಿರುವ ಜನರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹಿರೇಹಳ್ಳಿ ಟಾಲ್ ಈ ಅಡಿಕೆ ತಳಿ ಕುರಿತಂತೆ ವಿಚಾರಗಳನ್ನು ತಿಳಿಸಿದರೆ, ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಲ್ಲಿ ಈ ನಿಟ್ಟಿನ ಕೆಲಸಗಳು ಹೇಗೆ ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದರೆ ಜಗದೀಶ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ತುಮಕೂರು ಜಿಲ್ಲೆ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಕೆಎನ್ ಜಗದೀಶ್ ಅವರು ಅಡಿಕೆಯ ಹಿರೇಹಳ್ಳಿ ಟಾಲ್ ಈ ತಳಿ ಕುರಿತಂತೆ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ರಜತ ಮಹೋತ್ಸವ ಆಚರಿಸಿಕೊಂಡ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ಡೀನ್ ಡಾ ಸಿಜೆ ಕುಶಾಲಪ್ಪ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆನ ಪರಿಚಯಿಸಿದ ಕೀರ್ತಿ ಮಹರ್ಷಿ ವಾಲ್ಮೀಕಿ ಅವಕ್ಕೆ ಸಲ್ಲಿಕೆಯಾದ ತಿಳಿ ಕೊಣರೂರು ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಎನ್ ರವಿ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕೂಡುಕೂಟಲಿ ಮಡಿಕೇರಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತಾಡಿ, ಮಹರ್ಷಿ ವಾಲ್ಮೀಕಿಯು ಒಬ್ಬ ತತ್ವಜ್ಞಾನಿಯಾಗಿ ಶ್ರೇಷ್ಠ ಮನೋವಿಜ್ಞಾನಿ ಒಟ್ಟಿಗೆ ಮನೋಚಿಕಿತ್ಸಕ ಗುಣನ ಹೊಂದಿದವು. ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗದವರ ಬದುಕು ಬಾವಣೆ ಸಂಕಷ್ಟದಲ್ಲಿದ್ದು ಇನ್ನೂ ಕೂಡ ಸರಿಯಾದ ಶಿಕ್ಷಣ ತಲುಪಿತ್ಲೆ ಬುಡಕಟ್ಟು ಜನಾಂಗದ ಯುವ ಪ್ರತಿಭೆಗೆ ಅವಕಾಶ ಒದಗಿಸಿಕೊಡುತ್ತಾ ಅವು ಸಲಹೆಯನ್ನು ನೀಡಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕೊಡಗುಗೌಡ ಸಮಾಜ, ಕೊಡಗುಗೌಡ ಯುವ ವೇದಿಕೆ, ಮಹಿಳಾ ಘಟಕ, ಕೊಡಗುಗೌಡ ಸಮಾಜ ಬೆಂಗಳೂರು ಇವರ ಕೊಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ತಾರೀಖು 23 ಮತ್ತು 24ರಂದು ಕೊಡಗುಗೌಡ ಸಮಾಜದ ಸಭಾಬಾಡೆ ಬೆಂಗಳೂರಿನಲ್ಲಿ ನಡೆದಿದೆ. ತಾರೀಖು 25ರಿಂದ 1ರಿಂದ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಭೌತಿಕ ಶಾಲೆ ಶುರು ಮಾಡಿಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ದು, ಇದರೊಟ್ಟಿಗೆ ಕೋವಿಡ್ ನಿಯಮನ ಎಲ್ಲಾ ಶಾಲೆಗಳಲ್ಲಿ ಪಾಲನೆ ಮಾಡುವಂತೆ ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿತು. ಕೊಡಗು ಜಿಲ್ಲೆಯಲ್ಲಿ ಇಂದು 10 ಕೋವಿಡ್ 19 ಪ್ರಕರಣ ಕಂಡುಬಂದಿದ್ದು, ಮಡಿಕೇರಿ ತಾಲೂಕಲ್ಲಿ 1, ಸೋಮರಪೇಟೆ ತಾಲೂಕಲ್ಲಿ 4, ವಿರಾಜಪೇಟೆ ತಾಲೂಕಲ್ಲಿ 5. ಜಿಲ್ಲೆಯಲ್ಲಾದ ಒಟ್ಟು ಕೇಸು 35,182. ಕಳೆದ 24 ಗಂಟೆಯಲ್ಲಿ ವಾಸಿಯಾದವರ ಸಂಖ್ಯೆ 20. ಜಿಲ್ಲೆಯಲ್ಲಿರುವ ಕಂಟೈನ್ಮೆಂಟ್ ವಲಯ 14. ಇಂದಿನ ಪಾಸಿಟಿವಿಟಿ ರೇಟ್ 0.49% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಜಾಸ್ತಿ ಸಂಖ್ಯೆನ ಪ್ರಾಣಿಗಳ ಮತ್ತೆ ಮರಿಗಳನ್ನು ಗುರುತಿಸಿ ಹೆಸರು ಹೇಳುವ ಮೂಲಕ ಕೂಡಕಂಡಿ ವೈಷ್ಣವಿ ದಯಾನಂದ್ ಅವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಲಿ ಸ್ಥಾನ ಪಡ್ಕೊಂಡಳು. ಇವಳು ಮಡಿಕೇರಿ ಸಂತ ಜೋಸಫರ ಶಾಲೆನ 1ನೇ ತರಗತಿ ವಿದ್ಯಾರ್ಥಿಯಾಗಿಟ್ಟು. ಕೊಡಗು ಜಿಲ್ಲಾ ಪೊಲೀಸ್ ಮಡಿಕೇರಿ ಪೊಲೀಸ್ ಹುತಾತ್ಮ ದಿನಾಚರಣೆ ನಾಳೆ ಹೊತ್ತಾರೆ 8:30 ಜಿಲ್ಲಾ ಪೊಲೀಸ್ ಕವಾಯತು ಮೈದಾನ ಮಡಿಕೇರಿ ನಡೆದಿದೆ. ಮುಖ್ಯ ನೆಂಟರಾಗಿ ಶ್ರೀ ಜಿನರಾಳಕರ ಭೀಮರಾವ್ ಲಗಮಪ್ಪ, ಪ್ರಧಾನ ಜಿಲ್ಲಾ ಮತ್ತು ಶಸ್ತ್ರ ನ್ಯಾಯಾಧೀಶರು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾವು ಭಾಗವಹಿಸುವೆ. ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲಾ 3 ತಾಲೂಕುಗಳ ಯುವಕೂಟ, ಗ್ರಾಮ ಪಂಚಾಯಿತಿ ನಾಪಕುಲು, ಎಪಿಜಿ ಗೆಳೆಯರ ಬಳಗ, ಬೇತು ನಾಪಕುಲು ಇವರ ಕೂಡುಕೂಟಲಿ ಕೊಡಗು ಜಿಲ್ಲಾ ಮಟ್ಟದ ಯುವ ಜನೋತ್ಸವ ತಾರೀಖು 25ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊತ್ತಾರೆ 9:30 ನಡೆದಿದೆ. ಕೊಡಗು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಡೆಯಿಂದ ಗೋಣಿಕೊಪ್ಪದ ಕ್ಯಾಲ್ಸ್ ವಿದ್ಯಾಸಂಸ್ಥೆನ ಎಎಸ್ಎಫ್ ಸಾಹಿ ಅಥ್ಲೆಟಿಕ್ಸ್ ಮೈದಾನದಲ್ಲಿ ಬರುವ ತಿಂಗಳ ತಾರೀಖು 6 ಮತ್ತು 7ರಂದು ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿದೆ ತಿಳಿ ಅಸೋಸಿಯೇಷನ್ ಅಧ್ಯಕ್ಷ ತಿಳಿಸಳು. 12, 14, 16 ಮತ್ತು 18 ವರ್ಷದ ಒಳಗಿರುವ ಹೈದ ಮತ್ತೆ ಗುಡೆಗ ಈ ಪೈಪೋಟಿಲಿ ಭಾಗವಹಿಸಕ್ಕೆ, ಹಾಗೆ 14 ಮತ್ತು 16 ವರ್ಷದ ಒಳಗಿರುವ ಒಳ್ಳೆ ಪ್ರದರ್ಶನ ತೋರಿಸಿದ 14 ಮಂದಿ ಸ್ಪರ್ಧೆಗಳಿಗೆ ಅಖಿಲ ಭಾರತ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದವೆ ಗೊತ್ತಾಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜ ಇವರ ಕೂಡುಕೂಟಲಿ ಇಂದು ಮೈಸೂರಿನ ಕೊಡವ ಸಮಾಜದಲ್ಲಿ ಕೊಡವ ಭಾಷೆ ಮತ್ತು 8ನೇ ಪರಿಚಯದ ಮತ್ತು ಪುಸ್ತಕ ಬಿಡುಗಡೆ ಜಂಬರ ನಡೆದಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಲಲಿತ ಪ್ರಬಂಧ ಕತೆ ಕವಿತೆ ಪೈಪೋಟಿನ ಆಯೋಜನೆ ಮಾಡಲು, ಈ ಕತೆ ಕವಿತೆ ಲಲಿತ ಪ್ರಬಂಧ ಸ್ವಂತ ರಚನೆಯಾಗಿರಕ್ಕೂ ಪ್ರತಿ ವಿಭಾಗಗಳಿಗೆದ್ದವಕ್ಕೆ ಇನಾಮಗಳನ್ನು ನೀಡಲಾಗಿದೆ. ಜಾಸ್ತಿ ಮಾಹಿತಿಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಚೇರಿನ ಸಂಪರ್ಕಿಸಕ. ಚಾಲಕರು ಮತ್ತು ಮಾಲಕರು ಶಂಕರ್ನಾಗ್ ಆಟೋ ನಿಲ್ದಾಣ ಬಿಜಿಎಸ್ ಸರ್ಕಲ್ ಕುಶಾಲನಗರ ಇವರ ಕೂಡುಕೂಟಲಿ ಬರುವ ತಿಂಗಳ ತಾರೀಖು 15ರಂದು ರಕ್ತದಾನ ಶಿಬಿರನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡುಕೂಟಲಿ ವಾಸವಿ ಮಹಲ್ ಹಿಂದೆ ಇರುವ ಬೈಪಾಸ್ ರಸ್ತೆ ಕುಶಾಲನಗರಲ್ಲಿ ಆಯೋಜನೆ ಮಾಡಲು. ಸರ್ಕಾರದ ಪ್ರತಿಷ್ಠಿತ ಅಂಗಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನದ ಚುನಾವಣೆ ಬರುವ ತಿಂಗಳ ತಾರೀಖು 21ರಂದು ನಡೆದಿದೆ. ಈ ಹಿಂದೆ ಏಪ್ರಿಲ್ 26ರಂದು ನಿಗದಿಪಡಿಸಲಾಗಿತ್ತು, ಆದರೆ ಆ ಸಂದರ್ಭದಲ್ಲಿ ಕೋವಿಡ್ ಜಾಸ್ತಿ ಇರುತ್ತಂತ ಇದನ್ನು ಮುಂದೂಡಲಾಗಿತ್ತು. 11ನೇ ವರ್ಷದ ಕಾವೇರಿ ಹೊಳೆ ಜಾಗೃತಿ ಯಾತ್ರೆ ಇದೇ ತಿಂಗಳ ತಾರೀಖು 23ರಿಂದ ಶುರುವಾದೆ. ಕಾವೇರಿ ಹೊಳೆ ಸ್ವಚ್ಛತಾ ಅಭಿಯಾನದ ಹಿನ್ನೆಲೆಯಲ್ಲಿ ತಲಕಾವೇರಿಯಿಂದ ತಮಿಳುನಾಡಿನ ಪೂಂಪಾರ್ವರೆಗೆ ಈ ಯಾತ್ರೆ ನಡೆದಿದೆ. ಬರುವ ತಿಂಗಳ ತಾರೀಖು 11ರಂದು ತಮಿಳುನಾಡಿನ ಪೂಂಪಾರ್ ಹತ್ತಿರ ಇರುವ ಕಾವೇರಿ ಹೊಳೆ ಬಂಗಾಳಕೊಲ್ಲಿ ಸಮುದ್ರ ಸಂಗಮಲ್ಲಿ ಅಕೇರಿ ಜಂಬರ ನಡೆದಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಬಾಲಕಾರ್ಮಿಕರ ಮತ್ತು ಕಿಶೋರ ಕಾರ್ಮಿಕರನ್ನ ಸಮೀಕ್ಷೆ ಮೂಲಕ ಗುರುತಿಸಿಕೆ ಅರ್ಹ ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ ಅರ್ಜಿನ ಕರೆದಳು. ಸರಿಯಾದ ದಾಖಲೆಗಳ ಸಮೇತ ಅರ್ಜಿ ಹಾಕಿಕೆ ತಾರೀಖು 22 ಅಕ್ಕೇರಿ ದಿನ. ಅರ್ಜಿನ ಕಾರ್ಮಿಕ ಅಧಿಕಾರಿಗ ಕಾರ್ಮಿಕ ಇಲಾಖೆ ಸುರ್ಣ ಮಹಡಿ ಕೊಠಡಿ ಸಂಖ್ಯೆ 11 ಜಿಲ್ಲಾಡಳಿತ ಭವನ ಮಡಿಕೇರಿಗೆ ತಲುಪುವಂಗೆ ಅರ್ಜಿನ ಹಾಕಕ್ಕು. ಕೊಡಗು ಜಿಲ್ಲಾ ಪೊಲೀಸ್ ಘಟಕಲಿ 2021-22ನೇ ಸಾಲಿನ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹಾಕಿರುವ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ತಾರೀಖು 24ರಂದು ನಿಗದಿ ಮಾಡಿದ ಶಾಲಾ ಕಾಲೇಜುಗಳು ನಡೆಸಲಾಗ್ತಾ ಇದ್ದು, ಅಭ್ಯರ್ಥಿಗ ಪ್ರವೇಶ ಪತ್ರನ ಹಾಜರಾತಿ ಪತ್ರನ ಪೊಲೀಸ್ ಅಂತರ್ಜಾಲದಿಂದ ಪಡ್ಕೊಳ್ಳುವಂಗೆ ಪೊಲೀಸ್ ಅಧೀಕ್ಷಕರು ತಿಳಿಸಳು. ಕೊಡಗು ಜಿಲ್ಲೆಯಲ್ಲಿರುವ 11 ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದ ಮೇಲೆ 11 ಜನ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಖು 30 ಆಖೀರ್ ದಿನ ಆಗುತ್ತು. ಇಂಗ್ಲಿಷ್ ವಿಷಯದಲ್ಲಿ ಪದವಿ ಮತ್ತು ಬಿಎಡ್ ಪಡೆದ ಅಭ್ಯರ್ಥಿಗೆ ಅರ್ಜಿನ ಹಾಕಕ್ಕ ಅರ್ಜಿನ ಯೋಜನಾ ಸಮನ್ವಯ ಅಧಿಕಾರಿಗ ಸಮಗ್ರ ಗಿರಿಜನಾಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ್ಕ. ಜಾಸ್ತಿ ಮಾಹಿತಿ ಬೇಕರೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಕ್ಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಬ್ರೀಥ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್ ವಿರಾಜಪೇಟೆ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್ ಗಳ ಎಕ್ಸ್ಚೇಂಜ್ ಮೇಳ, ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿಸ್ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್ ನಡೆಯುತ್ತಿದ್ದು, ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ ಹತ್ತಿರ, ವಿರಾಜಪೇಟೆ. ಕೈಂಜ ಪನ್ನಂದಗೆ ಮರಣಪಟ್ಟ ಬೆಕ್ಕೆ ಸುಡ್ಲೂರು ಗ್ರಾಮತ್ರ ಮಲ್ಲಮಾಡ ಶಂಭು ಪೆಮ್ಮಯ್ಯ ಎಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಎಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬಿಂದು ಚೆಂಗಾದಿಯಲ್ಲ ಸಾಕಾರ ತರುಣಂದು ಎಂಡ ಪುಣ್ಣು ಮಕ್ಕ ಕಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಕಳೆದ ತಾರೀಕು 11 ನಿಧನರಾದ ಯವಕಪಾಡಿ ಗ್ರಾಮದ ಮಂಜಂಡ್ರ ಸುಬ್ಬಯ್ಯ ಅವರ ಮಂಗ ತೀರ್ಥಕುಮಾರ್. ತೀರ್ಥ ಅವರ ತಿಥಿ ಕರ್ಮಾಂತರ ಇದೇ 22 ಶುಕ್ರವಾರ ಬೆಳಿಗ್ಗೆ 11 ಯವಕಪಾಡಿ ಗ್ರಾಮಲ್ಲಿರುವ ಸ್ವಂತ ಮನೆಯಲ್ಲಿ ನಡೆದಿದೆ. ಮನೆವು ಊರವು ನೆಂಟರಿಷ್ಟರು ಎಲ್ಲಾ ಬಂದು ಸಹಕರಿಸೋಕುತ ಮೃತರ ಅಪ್ಪ ಮಂಜಂಡ್ರ ಸುಬ್ಬಯ್ಯ, ಅಮ್ಮ ವಸಂತಿ, ಅಕ್ಕಂದಿರು ಮತ್ತೆ ಬಾವ ಕೇಳಿಕೊಂಡಳು. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೇ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಎಬಿ ಮಿರಾಕಲ್ ಬ್ಯೂಟಿ ಪಾರ್ಲರ್, ಪೊಲೀಸ್ ಠಾಣೆ ಹತ್ತಿರ ನಾಪಕ್ಲು. ಇಲ್ಲಿ ಫೇಷಿಯಲ್, ಪೆಡಿಕೇರ್, ಮೇಕಪ್, ಹೇರ್ ಕಟ್ ಸೇರಿದಂತೆ ಎಲ್ಲಾ ರೀತಿಯ ತರಬೇತಿ ನೀಡಲಾಗುವುದು. ಯಶಸ್ವಿ ತರಬೇತಿ ನಂತರ ಸರ್ಟಿಫಿಕೇಟ್ ನೀಡಲಾಗುವುದು. ಹಾಗೆ ಇಲ್ಲಿ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ. ಎಬಿ ಮಿರಾಕಲ್ ಬ್ಯೂಟಿ ಪಾರ್ಲರ್, ಪೊಲೀಸ್ ಠಾಣೆ ಹತ್ತಿರ ನಾಪಕ್ಲು. ಸಂಪರ್ಕಿಸಿ ಮೊಬೈಲ್ 9007534. ಕೇನುಡುಗಣೆ ಗ್ರಾಮ ಪಂಚಾಯತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಶ್ರೀ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಕೊಕ್ಕಲೇರ ಕೆ ಅಯ್ಯಪ್ಪ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಕೇನುಡುಗಣೆ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮಡಿಕೇರಿ, ಇದರ ನವೀಕೃತಗೊಂಡ ಕಟ್ಟಡದ ಉದ್ಘಾಟನೆಯನ್ನು ಇದೇ 22 ಶುಕ್ರವಾರ ಬೆಳಿಗ್ಗೆ 10 ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಪ್ಪಚಟ್ಟೋಣ ಮನು ಮುತ್ತಪ್ಪ ಅವರು ನೆರವೇರಿಸಲಿದ್ದಾರೆ. ಹಾಗೆ ಬ್ಯಾಂಕಿನ ಮಹಾಸಭೆಯು ಅಂದೇ ಪೂರ್ವಾಹ್ನ 11 ಮಡಿಕೇರಿ ಪೆನ್ಷನ್ ಲೈನ್ನಲ್ಲಿರುವ ಸಹಕಾರ ಕೂಟ ಸಭಾಂಗಣದಲ್ಲಿ ನಡೆಯಲಿದೆ. ಬ್ಯಾಂಕಿನ ಸದಸ್ಯರೆಲ್ಲ ಕೋವಿಡ್-19 ನಿಯಮದಂತೆ ಪಾಲ್ಗೊಳ್ಳಬೇಕಾಗಿ ಬ್ಯಾಂಕಿನ ಆಡಳಿತ ಮಂಡಳಿ ಕೋರಿದೆ. ಜಾಹೀರಾತುಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ. ಕುಂಬಳದಾಳು ಗ್ರಾಮದ ತೆಕ್ಕಡೆ ಗಣಪತಿ ಅವರ ಪತ್ನಿ ದೇವಕಿ ಇಂದು ನಿಧನರಾದರು. 74 ಪ್ರಾಯದ ತೆಕ್ಕಡೆ ದೇವಕಿ ತವರು ಮನೆ ಪಾಣತ್ತಲೆ. ಇವರ ಅಂತ್ಯಕ್ರಿಯೆ ನಾಳೆ ಕುಂಬಳದಾಳು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮುಡಿ ವಿಶ್ವನಾಥ್ ಅವರ ಪತ್ನಿ ಸತ್ಯವತಿ 69 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಸತ್ಯವತಿ ಅವರ ತವರು ಮನೆ ಶಿರಕಜೆ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಸಣ್ಣ ಪುಲಿಕೋಟು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. 60 ಬೆಟ್ಟಗೇರಿ ಕಾರಳನ ಬೆಂಗಳೂರು ಬಿಟಿಎಂ ಲೇಔಟ್ ಅಲ್ಲಿ ವಾಸಂಜ ತೆನ್ನಿರ ಕೆ ಮುತ್ತಪ್ಪ 65 ಬಯತ್ಲ ಇಂದು ಮರಣಪಟ್ಟಿತು. ಮಾಜಿ ಮೈಕೋ ಉದ್ಯೋಗಿ ತೆನ್ನಿರ ಕೆ ಮುತ್ತಪ್ಪ ಅಂಗಡ ಆಕಿರಿ ಕಾರ್ಯ ಇಂದೇ 4:15 ಬೆಂಗಳೂರು ವಿಲ್ಸನ್ ಗಾರ್ಡನ್ ಕ್ಯಾಕುಳತ್ ನಡೆದಿತ್ತೆಂದು ಕುಟುಂಬಕಾರ ಅರಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ವಿಮಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿನ ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆ ಕೂಟದ ನೆಲ ಇಂದು ಮಡಿಕೇರಿ ನಗರತ್ರ ಕಾವೇರಿ ಕಲಾಕ್ಷೇತ್ರದ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರ ಆಯಿತು ಕೂಡಿಯಾಡಿತು ತಕ್ಕ ಬರಂದ ಕೋಣನೂರು ಬಿಎಂ ಶೆಟ್ಟಿ ಫಸ್ಟ್ ಗ್ರೇಡ್ ಕಾಲೇಜರ ಸಹಾಯಕ ಪ್ರಾಧ್ಯಾಪಕಗಳಾದ ಎಎನ್ ರವಿಯವು ಭಾರತತ್ರ ಸಂಸ್ಕೃತಿ ಪಿನ ಪರಂಪರೆಯನ್ನು ಪರಿಚಯ ಮಾಡಿದ ಕೀರ್ತಿ ಮಹರ್ಷಿ ವಾಲ್ಮೀಕಿಯ ಉಕುಸಲ್ಲುವಂದು ಅಣ್ಣಚಿ. ಈ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಕೂಡ್ನನಿಕೆ ಮುಖ್ಯಪಟ್ಟವು ಕೂಡಿಯಾಡಿತಿಂಜತು. ಸರ್ಕಾರತ್ರ ಪ್ರತಿಷ್ಠಿತ ಅಂಗಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನವೆಂಬರ್ 21 ಚುನಾವಣೆ ನಡಪ ಕೇಂದ್ರ ಚುನಾವಣಾ ಅಧಿಕಾರಿ ಐತುಳು ಜಿಎಂ ಗಂಗಾಧರಸ್ವಾಮಿ ನಾಳಾಂಕಿನ ನಿರ್ಕ ಮಾಡಿತು ಅಧಿಸೂಚನೆ ಹೊರಡಿಸಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿನ ಮೈಸೂರು ಕೊಡವ ಸಮಾಜ ಇಂಡ ಕೂಟಾದ ನೆಲ ಇಂದು ಪೊಲಕ ಮೈಸೂರು ಕೊಡವ ಸಮಾಜದ ಕೊಡವ ಪಾಜೇನ ಸಂವಿಧಾನತ್ರ 8 ಪರಿಚ್ಛೇದಕ್ಕೂ ಕೂಟುವಂಡ ಮೀದ ತಕ್ಕಬಾಕ ಪಿನ ಪುಸ್ತಕ ಬಿಡುಗಡೆ ಸಮಾರಂಭ ನಡೆದದ್ದು. ಕಾರ್ಯಕ್ರಮಕ್ಕೂ ಮೊಳಿಯಿಟ್ಟ ಶಾಸಕ ಕೆಜಿ ಬೋಪಯ್ಯ.